ನಮ್ಮ ತಂದೆಯರ್ ಇರತಕ್ಕ ನಮ್ ತಂದೆಯರ್ ಮಾಡ್ತಿದ್ರು ಸರ್. ನಮ್ ತಂದೆಯರ್ ತೀರ್ಕೊಂಡ್ಮೇಲೆ ನಮ್ ಗಂಡ ಮಕ್ಕಳು ಮಾಡ್ತಾರೆ. ನಿಮ್ ತಂದೆಯವ್ರು ತೀರ್ಕೊಂಡ ಎಷ್ಟು ವರ್ಷ ಆಯ್ತು? 11 ವರ್ಷ ಆಯ್ತು. ಈಗ ಮಂತ್ರ ಬರುವ ಬಂದಿರತಕ್ಕಂತ ನಿಮ್ಮ ಗಂಡ ಬಿದ್ದಣ್ಣವರು ಅಂದ್ರೆ ನಿಮ್ ತಂದೆಯವರೇ ಲೀಡ್ ಮಾಡ್ತಾ ಇದ್ರು ಏನಾದ್ರು ಖರ್ಚು ವೆಚ್ಚ ಎಲ್ಲ ಇವರೆಲ್ಲ ಕೆಲಸ ಮಾಡ್ಕೊಂಡು ಹೋಗೋದು? ಕೆಲಸ ಎಲ್ಲ ಮಾಡ್ಕೊಂಡು ಎಲ್ಲ ತರೋದು ಬರೋದೆಲ್ಲ ನಮ್ ತಂದೆಯವರು. ಇವ್ರು ದುಡಿಯಾರ ನಮ್ ನಮ್ಮ ಅಪ್ಪರ್ ಇರತಕ್ಕ ನಮ್ಮ ಅಪ್ಪರ್ ತಿರ್ಕೊಂಡ್ಮೇಲೆ ಇವ್ರು ಡ್ಯಾಡಿ ಎಲ್ಲ ತರೋದು ಬರೋದು ಮಾಡ್ತಾರ. ಮಗ ಅದನ್ನ ಈಗ ಮಗನ ಕರ್ಕೊಂಡು ನಾವು ದುಡಿತೀವಿ. ಮಗನ ಕರ್ಕೊಂಡು ನೀವು ನಿಮ್ಮ ಮನೆಯವರು? ಎಷ್ಟು ಎಕರೆ ಇದೆ ಭೂಮಿ ನಿಮ್ ತಂದೆಯವ್ರ ಕಾಲದಿಂದ? ನಮ್ ತಂದೆಯರ್ ಕಾಲದ 15 ಎಕರೆ ಇತ್ತು ಸರ್. ಈಗ ನಾವು ನಮ್ 3 ಎಕರೆ ನಾವು ದೂರದ 3 ಎಕರೆ ಮಾಡಿದೀವಿ. ಈಗ ಒಂದು 18 ಎಕರೆ ಇದೆ ಭೂಮಿ. ಆಯ್ತು ಸರ್. ಇದಿಷ್ಟನ್ನು ಈಗ ನೀವು ನಿಮ್ ಮನೆಯವರು ನಿಮ್ ಮಕ್ಕಳು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನೋಡ್ಕೊಂಡು ಹೋಗ್ತೀವಿ. ಈಗ ನೀವು ಚಿಕ್ಕವರಿದ್ದಾಗ್ಲೂ ಸಹಿತ ಕೃಷಿಗೆ ಕಲಿತ ಬಂದಿದ್ರ ನೋಡ್ಕೊಳ್ಳೋದು ಹೊಲದ ಕೆಲಸ ಜವಾಬ್ದಾರಿ ಜಾಸ್ತಿ? ಜವಾಬ್ದಾರಿ ಜಾಸ್ತಿ ಸರ್. ನಾವು ಅಪ್ಪರ್ ಇದ್ದಲ್ಲ ಸಣ್ಣಕ್ಕಿದ್ದಲ್ಲ ಅದ ಕೆಲಸ ಸರ್. ನಾವು ಹೊಲದಲ್ಲಿ ಹೆಣ್ಮಕ್ಳ ಕೆಲಸ ಜಾಸ್ತಿ ಅಲ್ವಾ? ಹೌದು ಸರ್. ಮತ್ತೆ ಏನೇನ್ ಮಾಡ್ತಿದ್ರಿ ನೀವು ಹೊಲದಲ್ಲಿ ಕೆಲಸ? ನಾವು ಫಸ್ಟ್ ಗಡಿ ಕುಂಟ ಈಸತಿ ಅರಗಿ ಸರ್. ಗಡಿ ಕುಂಟಿ ಅರ್ಗಿ ಬಿತ್ತೋದು, ಗಡಿ ಎಡೆ ಹೊಡೆಯೋದು, ಕಳೆ ತೆಗೆಯೋದು, ಕೊಯ್ಯೋದು ಎಲ್ಲದೂ ಮಾಡ್ತೀವಿ ಸರ್. ಈಗಾದ್ರೂ ಮಾಡ್ತೀವಿ ಸರ್. ಈಗ ಎಡೆ ಹೊಡೆಯೋದು ಆಗಲ್ಲ ಸರ್ ನಮ್ ಕೈಲಿ. ಮಗ ಕರ್ಕೊಂಡ್ ಹೊಡಿತೇನೆ. ಇದ್ ಕೆಲಸ ಕಳೆಗಳು ಉಪ್ಪಿಡೋದು, ಕೊಯ್ಯೋದು, ಕೊರೆಯೋದು ಎಲ್ಲದೂ ಮಾಡ್ತೀವಿ ಸರ್. ಈಗ ಮಾಡ್ತೀವಿ ಸರ್. ಈಗ ಬಿತ್ತೋ ವಿಚಾರಗಳಲ್ಲಿ ಬೀಜದ ಆಯ್ಕೆ ಮಾಡ್ಕೊಳ್ಳೋದಾಗಿರೋದು, ಇದನ್ ಬಿತ್ತಬೇಕು ಅದನ್ ಬಿತ್ತಬೇಕು, ಮನೆಗೆ ಬೇಕಾದ್ದು ಮಾರಾಟಕ್ಕೆ ಬೇಕಾದ್ದು, ಇದನ್ನೆಲ್ಲ ನಿರ್ಧಾರ ಮಾಡೋದು ಹೆಣ್ಮಕ್ಳ ಗಂಡ್ಮಕ್ಳ ಮನೆಯಲ್ಲಿ ಎಲ್ಲ ಇಬ್ರು ಸೇರಿ ಮಾತಾಡ್ಕೊಂತೀವಿ ಸರ್. ನಾವು ಗಂಡ್ಮಕ್ಳು ನಾವು ಸೇರಿ ಮಾತಾಡ್ಕೊಂಡು ಇವಾಗ ಇದನ್ನ ಹಾಕ್ಬೇಕು ಇನ್ನೊಂದ್ ಟೈಮ್ ಇದನ್ನ ಹಾಕ್ಬೇಕು ಅನ್ನೋದು ಮಾತಾಡ್ಕೊಂಡು ಬಿತ್ತೈತಿ ಸರ್ ನಾವು. ನೀವು ನಿಮ್ ತಂದೆಯವರಿಗೆ ಗಂಡ್ಮಕ್ಳು ಇಲ್ಲದೆ ಇರೋದ್ರಿಂದ ಬಾಲ್ಯದಿಂದಲೂ ಸಹಿತ ನಿಮ್ಗೆ ಹೆಚ್ಚು ಜವಾಬ್ದಾರಿ ಇರ್ತದೆ ಹೊಲ ಮನೆ ಕೆಲಸದ ಬಗ್ಗೆ ಅದಲ್ವಾ? ಈ ರೈತರಿಗೆ ಮಳೆಯೇ ಮುಖ್ಯ. ಮಳೆ ಮುಖ್ಯ ಸರ್. ಈ ಮಳೆ ಬಗ್ಗೆನೇ ಅವ್ರಿಗೆ ಒಂದು ಅಪಾರವಾದ ಒಂದು ನಂಬಿಕೆ ಇರ್ತದೆ. ಈ ಮಳೆ ಸೂಕ್ತ, ಈ ಮಳೆ ಒಳ್ಳೇದು, ಈ ಮಳೆ ಕೆಟ್ಟದು, ಈ ಮಳೆಗೆ ಉಳ ಸಾಯ್ತವೆ, ಈ ಮಳೆಗೆ ಚೆನ್ನಾಗ್ ಬೆಳೆ ಬರ್ತದೆ. ಈ ಮಳೆಗಳ ಬಗ್ಗೆ ನಿಮ್ಗೆ ಏನೇನು ಗೊತ್ತಿದೆ? ನಮಗೆ ಮತ್ತೆ ಎಲ್ಲ ಇವು ಬಿತ್ತದು ಫಸ್ಟ್ ಲಿದ್ದ ನಾವು. ಈಗ ರೈತರು ಬದುಕು ಶುರುವಾಗದ ಯಾವ ಮಳೆಗೆ ಫಸ್ಟ್ ಲಿಂದ? ಫಸ್ಟ್ ಲಿದ್ದಲ್ಲೇ ರೈತರಿಗೆ ಕೆಲಸ ಅಂದ್ರೆ ಬಿತ್ತನೆ ಮಾಡ್ಲಿದ್ದಲ್ಲೇ ಕೆಲಸ. ಮಾಗಿ ಮಾಡ್ಕೊಂಡು ಫಸ್ಟ್ ಎರಡನೇ ಮಾಡಿ ಮಾಗಿವು ಸಿಣಿ ಬರಣಿ ಸಿಣಿ ಮಾಡಿ ಮಾಗಿ ಮಾಡ್ತೇವೆ ಸರ್. ಅದು ಅಲ್ಲಿದ್ದ ಬರಣಿಲಿದ್ದ ಮಳೆ ತಂಪಾದ್ನಪ್ಪ ಅಲ್ಲಿದ್ದ ಬಿತ್ತೋದು ಸ್ಟಾರ್ಟ್ ಮಾಡ್ತೀವಿ ಸರ್. ನಾವು ಜೋಳ ಬೇಸಿಗೆ ಮುಗಿದು ಅಶ್ವಿನಿ ಮಳೆ ಶುರುವಾದಾಗನೆ ಭೂಮಿ ಕೆಲಸ ಶುರು ಆಗ್ತದೆ. ಭೂಮಿ ಹದ ಮಾಡ್ಕೊಳ್ಳೋದೆಲ್ಲ ಶುರು ಆಗ್ತದೆ ಸರ್. ಮಾಗಿ ಮಾಡ್ಕೊಳ್ತೀರಿ? ಅಶ್ವಿನಿ ಮಳೆಗೆ ಏನು ಬಿತ್ತೋ ಕೆಲಸ ಆಗೋದಿಲ್ಲ ಸರ್. ಬಿತ್ತಲ್ಲ ಸರ್. ಹದ ಮಾಡ್ಕೊಳ್ಳೋದು ಹೊಲ ಮಾಗಿ ಮಾಡ್ಕೊಂತೀವಿ ಸರ್. ಭರಣಿ ಮಾಡಿಲ್ಲದ ಮಾಗಿ ಮಾಡ್ಕೊಳ್ಳೋದಂದ್ರೆ ಏನೇನು ಏನೇನು ಮಾಡ್ತೀರಿ? ರಂಟಿ ಹೊಡಿತಾರ ಸರ್. ರಂಟಿ ಹೊಡಿತಾರ, ಅರಕ್ತಾರ, ಎಲ್ಲ ಹೊಲ ದುಡಿಮೆ ಮಾಡ್ತಾರ ಸರ್. ದುಡಿಮೆ ಮಾಡಿ ಆಮೇಲೆ ಕಡೆ ಆ ಟೈಮಲ್ಲಿ ಗೊಬ್ಬರ ಏನೇನ್ ಕೊಡ್ತಾರೆ? ಗೊಬ್ಬರ ನೆಲ ಗೊಬ್ಬರ ಸಗಣಿ ಗೊಬ್ಬರ ಹಾಕ್ತಿವಿ ಸರ್. ನಾವು ಮಾಗಿ ಮಾಡೋ ಮಾಗಿ ಮಾಡಾಗ ಹಾಕ್ತಿವಿ ಸರ್. ಫಸ್ಟ್ ರಂಟಿ ಹೊಡಿತೀವಿ, ರಂಟಿ ಹೊಡೆದು ಗೊಬ್ಬರ ಏರ್ತಿವಿ, ಗೊಬ್ಬರ ಉಗ್ಗಿ ಕುಂಟಿ ಹರಕ್ತಿವಿ, ಕುಂಟಿ ಹರಿಗಿ ಹೊಲ ಲೆವಲ್ ಮಾಡ್ತೀವಿ. ಮಳೆ ಮತ್ತೆ ತಂಪು ಸಂಪೂರ್ಣ ಮಳೆ ಆತ ಭರಣಿ ಮಳೆ ಆತಪ್ಪ ಅಂದ್ರೆ ಅಲ್ಲಿದ್ದ ಬಿತ್ತನಕ್ಕೆ. ಭರಣಿ ಮಳೆ ಧರಣಿ ತುಂಬಾ ಧಾನ್ಯ ಅಂತ ಗಾದೆ ಮಾತು ಕೇಳಿದ್ದೆ ನಾನು. ಹೌದು ಸರ್. ಭರಣಿ ಮಳೆ ಒಳ್ಳೇದಾ? ಒಳ್ಳೇದು ಸರ್. ಅದು ಭರಣಿ ಮಳೆಗೆ ಬಿತ್ತಿದ್ರೆ ಒಳ್ಳೆ ಹೊಸ ಧಾನ್ಯ ಬರ್ತದೆ ಅಂತ. ಹೌದು ಸರ್. ಭರಣಿ ಮಳೆಗೆ ಯಾವ ಯಾವ ಬೆಳೆಗಳು ಸೂಕ್ತ ಬಿತ್ತೋದಕ್ಕೆ? ಯಾವಾಗ ನೋಡ್ರಿ ಸರ್ ಭರಣಿ ಮಳೆಗೆ ಫಸ್ಟ್ ಗೆ ನಾವ್ ಒಂದ್ ಪೀಕ್ ತಕೋಬೇಕಂದ್ರ ಇವು ಅಟ್ಟೆ ಕಾಳದ ಹೆಸರು ಉದ್ದು ಹೆಸರು ಅವನ್ನ ಹಾಕ್ಬಿಡ್ತೀವಿ. ಅವು 40 ದಿನ ಬಂದ್ಬಿಡ್ತಾವು. ಅವ್ ತಕ್ಕಂತ ತಕ್ಷಣಕ್ಕ ಮತ್ತೆ ಜೋಳ ಮೆಕ್ಕೆಜೋಳ ಉಣ್ಣ ಜೋಳ ಚಜ್ಜಿ ಬೆಳಿಬೋದು ಸರ್. ಈ ಒಂದು ಮಳೆ ಕಾಲಘಟ್ಟ ಎಷ್ಟು ದಿನ ಇರ್ತದೆ? 15 ದಿವಸ. 15 ದಿನ ಇರ್ತದೆ. ಹೌದು ಸರ್. ಈಗ ಭರಣಿ ಮಳೆಗೆ ನೀವು ಈ ಅಕ್ಕಡಿ ಕಾಳು ಹಾಕ್ತೀರಿ? ಹೌದು ಸರ್. ಉದ್ದು ಹೆಸರು ಇಂಥದೆಲ್ಲ ಹಾಕ್ತೀರಿ. ಜೋಳ ಆತರದ ಏನ್ ಬಿತ್ತದಿಲ್ವ ಅವಾಗ? ಜೋಳ ಕಡಿಮೆ ಸರ್ ಅವಾಗ ಹಾಕೋದು. ಆ ಮಳೆ ಕಡಿಮೆ ಜೋಳ ಹಾಕೋದು. 15 ದಿನ ಆದ್ಮೇಲೆ ಹಾಕ್ತೀರಾ? ಕೃತಿಕನ್ ಮಳೆ ಬರ್ತಾನೆ ನೋಡ್ಕೊ ಸರ್. ಭರಣಿ ಆದ್ಮೇಲೆ ಕೃತಿಕ ಕೃತಿಕ ಕೃತಿಕನ್ ಮಳೆಗೆ ಜೋಳ ಹಾಕ್ತೀವಿ ಸರ್. ಜೋಳ ಕೃತಿಕ ಮಳೆಗೆ ಬಿತ್ತೀರ? ಹೌದು. ಕೃತಿಕ ಪಂಪ್ ಸೆಟ್ ಇದ್ದಾರ ಕೃತಿಕನ್ ಮಳೆಗೆ ಹಾಕ್ತಾರ ಸರ್. ಪಂಪ್ ಸೆಟ್ ಇಲ್ದಾರ ಮಳೆ ದೇವನ್ನ ನಾವು ಇದು ಮಾಡಿ ಹೊರವಲ್ದವರು ರೋಣಿ ಮಳೆಲಿದ್ದ ಬಿತ್ತೇವೆ ಸರ್ ನಾವು. ಅಂದ್ರೆ ಒಂದಿಷ್ಟು ಅವ್ರಿಗೆ ನೀರಿನ ಇದ್ರೆ ಹಾಕ್ತಾರೆ ಕೃತಿಕ ಮಳೆಗೆ ಜೋಳ ಹಾಕೋಬಹುದು. ಹಾಕ್ತಾವ ಸರ್. ಮತ್ತೆ ನೀರಿಂದಿಲ್ಲಪ್ಪ ಅಂದ್ರೆ ರೋಣಿ ಮಳೆಗೆ ಹಾಕ್ತೀವಿ. ರೋಣಿ ಮಳೆಗೆ ಹಾಕ್ತಾರೆ. ಕೃತಿಕ ಮಳೆಗೆ ಹೊರಹೊಲ್ದವ್ರು ಯಾರು ಜೋಳ ಬಿತ್ತಲ್ಲ? ಇಲ್ಲ ಸರ್, ಬಿತ್ತಲ್ಲ ಸರ್. ಯಾಕೆ ಮಳೆ ಕೈ ಕೊಡಬಹುದು ಅಂತ ಭಯ ಅಥವಾ ಸರಿ ಬರಲ್ಲ? ಇಲ್ಲ ಸರ್, ಮಳೆ ಕೈ ಕೊಡ್ತೈತೆ ಅಂತ ಭಯ ಸರ್. ಮಳೆ ಆದ್ರೆ ಚೆನ್ನಾಗಿ ಬರ್ತೈತೆ ಸರ್. ಮಳೆ ಕೈ ಕೊಡ್ತಿರ್ತಾವ ಒಂದ್ ಟೈಮ್, ಹಂಗಾಗಿ ಹಾಕಲ್ಲ ಅವಾಗ ಬಿತ್ತಿದ ಹಾಳಾಗಬಾರ್ದು ಅಂತ. ಸರ್, ಈ ರೋಣಿ ಮಳೆಗೆ ಜೋಳ ಬಿತ್ತನೆ ಮಾಡ್ತೀರಿ ನೀವು? ರೋಣಿ ಮಳೆ ಅಪರೂಪಕ್ಕೆ ಕಡಿಮೆ ಆಯ್ತು ಹಂಗೆ ಮಳೆ ಕಡೆಗೆ 15 ದಿನಕ್ಕೊಮ್ಮೆ ಮಳೆ ಆದ್ರೂ ಚೆನ್ನಾಗ್ ಬರ್ತೈತೆ ಸಬಿ ಜೋಳ ಬರ್ತೈತೆ ಸರ್. ಹಂಗೇನಾರ ಈ ಪಂಚಿ ಮುಂದೆ ಮಳೆ ಕೈ ಅಡಾಪ್ಟ್ ಮಾಡ್ತಿರ್ತಾವ ಕೈ ಕೊಡ್ತಿರ್ತಾವ ಹಂಗಾದ್ರೆ ಬರ ಲಾಸ್ ಆಕಾಯ್ತಾವ. ಈ ಸಲ ಆದ್ರೆ ನೋಡಿ ಎಲ್ಲ ಮಳೆನ ಆದ ಸರ್. ಈ ಸಲ ಚಲೋ ಮಳೆ ಆಗಿದೆ. ಚಲೋ ಮಳೆ ಆಗೈತಿ. ನೋಡಿದ್ರೆ ಜೋಳ ಭಾರಿ ಚೆನ್ನಾಗದ ಸರ್ ಪೀಕ್. ಮೆಕ್ಕಿ ಜೋಳ ಉಣ್ಣ ಜೋಳ ಪ್ರತಿಯೊಂದು ಕಡ್ಲಿ ಸಜ್ಜಿ ಭಯಂಕರ ಪೀಕ್ ಅದ ಸರ್. ನಿಮಗ್ ನೆನಪಿರೋ ಮಟ್ಟಿಗೆ ಇಷ್ಟು ಅಂದ್ರೆ ಒಳ್ಳೆ ಮಳೆ ಆಗಿದ್ದು ನೆನಪಿದೆಯಾ ಅಥವಾ ಮಳೆ ಹಾಳಾಗಿದ್ದು ನೆನಪಿದೆಯಾ? ಹೆಚ್ಚು ಮಳೆ ಹಾಳಾಗಿದ್ ಜಾಸ್ತಿನಾ ನಿಮ್ ಭಾಗದಲ್ಲಿ? ಈಗ ಒಂದ್ 8 ವರ್ಷ ತಾಳಾಗಿತ್ತ ಸಂಪೂರ್ಣ ಮಳೆ ಅಂದ್ರೆ ಕೆರೆಗಿರಿ ತುಂಬಿ 2 ತಿಂಗಳು ಕಂಟಿನ್ಯೂ ಆಗಿ ಹಾಳಾರ್ದತ್ ನಮ್ ಊರಿಂದ. ಆವಾಗಿದ್ದು ಇವತ್ತಿಗೆ ಏನಾಗಿಲ್ಲ ಸರ್. 8 ವರ್ಷದ ನಂತರ ಈಗ ಒಳ್ಳೆ ಮಳೆ ಆಗಿದೆ. ನಮ್ಮ ಮಗಳಿರೇ ಮಗಳು ಮದ್ವೆ ಮಾಡಿದ್ವಿ ಅವಾಗ ಅದ ವರ್ಷನ ಕೆರೆಗೂ ಎಲ್ಲ ಕೋಡಿ ಬಿದ್ದು 2 ತಿಂಗಳು ಕಂಟಿನ್ಯೂ ಆಗಿ ಹಾಳಾರ್ದತ್. ಅವಾಗ ನೋಡಿದ ಮಳೆ ಇಲ್ಲಿವರೆಗೆ ನೋಡಿಲ್ಲ. ಈ ವರ್ಷ ಆಗೈತಿ ಒಟ್ಟು ಆಳಕ್ಕೆ ಆಳರೆ ಮಳೆ ಇಲ್ಲ. ಬೆಳೆಗೆ ಸೂಕ್ತ ಆಗಿದೆ? ಸೂಕ್ತ ಆಗಿದೆ ಸರ್. ಹಸಿ ಗಸಿ ನಿಮ್ ಬೆಳೆ ಚೆನ್ನಾಗಿ ಬಂದವು. ಆಳಪ್ಪ ಆಳರೆ ಮಳೆ ಏನಿಲ್ಲ. ಈ ರೋಣಿ ಮಳೆ ಏನ್ ವಿಶೇಷ? ಜೋಳನೇ ಹಾಕ್ಬೇಕಲ್ಲ ಯಾಕೆ ಬೇರೆ ಏನಾದ್ರು ಹಾಕೋದಿಲ್ಲ ಯಾಕೆ? ಅಂದ್ರೆ ಜೋಳನ ಮಳೆಗೆ ಬಿತ್ತರ ಹುಳ ಬಡಿಯಲ್ಲ ಸರ್. ಮತ್ತೆ ಆ ಮಳೆ ಮುಗುದಂಗ್ ಬಿತ್ತನೆಪ್ಪ ಅಂದ್ರೆ ಕಾಳಾಗಲ್ಲ ಜೋಳ ಹುಳ ಬಡದ್ಬಿಡತ್ತೆ ನೀಗೆ. ಹಂಗಾಗಿನ ಅದು ಉಣ್ಣ ಜೋಳ ಅವಾಗ ಮಳೆಗೆ ಹಾಕದ್ ರೋಣಿ ಮಳೆಗೆ. ಅಂದ್ರೆ ಮಳೆಯಲ್ಲಂತ ಶಕ್ತಿ ಇದೆ ಅಂತನಾ ಅಥವಾ ಹೇಗೆ? ಏನೇನ್ ಸರ್ ಹುಳಗಳು ಜಾಸ್ತಿ ಬಿಡ್ತೈತೆ ಸರ್ ರೋಣಿ ಮಳೆಗೆ ಒಳ್ಳೆ ತಿತಿ ಜೋಳ ತಿತಿ. ಆ ಮಳೆ ಬಿತ್ತರೆ ಕಾಳು ಬೇಷ ಚೆನ್ನಾಗ್ ಹಾಕತಿ. ಆ ಮಳೆ ಕಳ್ಕೊಂಡು ಬಿತ್ತನೆಪ್ಪ ಆಗಲ್ಲ ಸರ್. ರೋಣಿ ಮಳೆಗೆ ಒಂದು ಗಾದೆ ಮಾತಿದೆ, ರೋಣಿ ಮಳೆ ಆದ್ರೆ ಓಣಿ ತುಂಬಾ ಜೋಳ. ರೋಣಿ ಮಳೆ ಆದ್ರೆ ಓಣಿ ತುಂಬಾ ಜೋಳ ಅಂತಾರೆ. ಜೋಳ ಅಷ್ಟೇ ಸೂಕ್ತಾನೆ ಇದಕ್ಕೆ, ಬೇರೆ ಬೆಳೆಗಳು ಸೂಕ್ತ ಅಲ್ವಾ? ಅದಕ್ ಶಾಸ್ತ್ರ ಹಂಗ ಕಟ್ಟಿಬಿಟ್ಟಾರ ಸರ್ ಹಿರಿಯರು. ಉಣ್ಣ ಜೋಳ ಮಾತ್ರ ಅದು ರೋಣಿ ಮಳೆಗೆ, ಅದು ಆದ್ರ ಅಂತರ ಓಣಿ ತುಂಬಾ ಜೋಳ ಅಂತ ಶಾಸ್ತ್ರ ಗಾದೆ. ಅದ್ರ ಜೊತೆಗೆ ಏನೇನ್ ಬಿತ್ತಿರೋ? ತೊಗರಿ ಹಾಕ್ತಿವಿ ಸರ್. ಅವ್ರು ತೊಗರಿ ಹಾಕಿ ಜವರಿ ಅಲ್ಸಂದಿ ಬೆರೆಸ್ಕೊಂತಿರ್ತೀವಿ ಜೋಳದಾಗ. ತೊಗರಿ ಬೆರೆಸಿರ್ತೀವಿ ಅಲ್ಸಂದಿನ ಅಕ್ಕಡಿ ಹಾಕೊಂಡು ಜೋಳ ಬಿತ್ತೀವಿ ಚೆನ್ನಾಗ. ತೊಗರಿ ಸಾಲ ಬೇರೆ ಇರ್ತದ? ತೊಗರಿ ಸಾಲ ಬೇರೆ ಇರ್ತದ ಸರ್. 6 ಸಾಲಿಗೆ ಒಂದ್ ಹಾಕ್ತಿವಿ ಸರ್. 6 ಸಾಲ ನಡೆ ಮಧ್ಯೆ ಜೋಳ ಒಂದ್ ಒಳ್ಳೆ ಸಾಲ ತೊಗರಿ ಹಾಕ್ತಿವಿ ಸರ್. ಈ ರೋಣಿ ಮಳೆ 15 ದಿನ ಇರ್ತದೆ ಹೌದಲ್ವಾ? ಅವಾಗ ಬಿತ್ತದು ಇದು ಶುರು ಆಗ್ತದೆ. ನಂತರ ಅದು ಮೊಳಕೆ ಹೊಡೆಯಕ್ಕೆ ಎಷ್ಟು ದಿನ ಬೇಕಾಗ್ತದೆ? ಅದು 6 ದಿನ ಕಂಡು ಬಿಡ್ತೈತೆ ಸರ್ ಮೊಳಕೆ ಬಂದ್ಬಿಡ್ತದೆ. ಬಂದ್ಬಿಡ್ತೈತೆ ಸರ್ 7-8 ದಿನ ಅಂದ್ರೆ ಸಾಲ ಏರ್ ಕಂಡು ಬಿಡ್ತೈತೆ ಸರ್. ಎಲ್ಲ ತೊಗರಿ ಜೋಳ ಎಲ್ಲ ಬೇಸ್ ಕಂಡು ಬಿಡ್ತೈತೆ. 6 ದಿನದಾಗೆಲ್ಲ ಕಾಣ್ತೈತೆ ಜೋಳ. 8 ದಿನ ಅಂದ್ರೆ ಅಷ್ಟು ಸಾಲ ಏರ್ ಬೇಸ್ ಕಾಣ್ತೈತೆ. ಈ ರೋಣಿ ಮಳೆ ವಿಶೇಷ ಏನ್ ಜೋರ್ ಜೋರ್ ಬರ್ತಿರ್ತದ ಅಥವಾ ದೊಡ್ಡ ಮಳೆ ಸರ್? ರೋಣಿ ಮಳೆ ದೊಡ್ಡ ಮಳೆ ತುಂಬಿರ್ತಾವ. ಅದಾದ್ನೆಪ್ಪ ಆಳ ಕೊಳ ಎಲ್ಲ ತುಂಬತೈತಿ ದೊಡ್ಡ ಮಳೆ ಅಂತಾರ ಅದಕ್ಕೆ. ರೋಣಿ ಮಳೆ ನಂತರ ಮೃಗನ್ ಮಳೆ ಬರ್ತೈತೆ ಸರ್. ಮೃಗ ಮಳೆ ಮಿರ್ಗ ಅಂತಾರ ನಿಮ್ ಮೃಗಶಿರ ಮಿರ್ಗ ರೈತರೆಲ್ಲ ಮಿರ್ಗ ಅಂತಾರ? ಹೌದ್ ಸರ್ ಮಿರ್ಗ ಅಂತ. ಮೃಗಶಿನ ಮಳೆ ಮಿರ್ಗ. ಮಿರ್ಗದ ಬಗ್ಗೆ ಏನಂತಾರೆ? ಅದು ಏನ್ ಸರ್ ಅದು ಆದ್ರ ಆತಾಗಲ್ದ್ರಿಲ್ಲ ಸರ್. ಅದು ಒಂಥರ ಜಿಟಿ ಜಿಟಿ ಜಾಸ್ತಿ ಅದು ಮಳೆ ದೊಡ್ಡ ಮಳೆ ಇಲ್ಲ ಜಿನ್ನಗತಿ ಅಂತೈತಿ ಅದು. ಹಂಗ ಜಿಟಿ ಜಿಟಿ ಒಟ್ಟು ಕೆಲಸನ ಆಗಿರ್ಬಾರ್ದು ಮಳೆ ಬರೋದು ಬಿಟ್ಟಿರ್ಬಾರ್ದು ಹಂಗಾಕತಿ ಅದು ಸರ್. ಈ ಮಿರ್ಗನ್ ಮಳೆಯಿಂದ ಬೆಳಗ್ಗೆ ಏನಾದ್ರು ಉಪಯೋಗ ಇದೆಯಾ? ಪರವಲ್ಲ ಸರ್ ಅದು. ಆದ್ರೆ ಮತ್ತೆ ಆನೇನು ಹುಲ್ ಆಗಿರ್ತಾವ ಹೊಲಗಳು ಅಣ್ಣ ಮಾಡ್ಕೋಬೇಕು ನಾವು ಅವಾಗ ಅದು ಹತ್ಕೊಂಡಿರ್ತೈತೆ. ಹತ್ಕೊಂಡ ನಾವು ಮತ್ತೇನ ಮಳೆ ಬಂತಂತ ಮನೆಗೆ ಇರಂಗಿಲ್ಲ ಅದ್ರಾಗ ನಾವು ಹೋಗಿ ಕೆಲಸ ಮಾಡ್ತಿರ್ತೀವಿ. ಕಳೆ ಜಾಸ್ತಿ ಆಗ್ತದೆ. ಕಳೆ ಜಾಸ್ತಿ ಆಗೈತೆ ಸರ್. ಹುಲ್ಲು ಬೀಜ ಎಲ್ಲ ಜಾಸ್ತಿ ಉಟ್ಕೊಂಡ್ ಮತ್ತೆ ತಂಬ ಅದು ಜಿಟಿ ಜಿಟಿ ಹತ್ಕೊಂತಲ್ಲ ಈಗ ಅರ್ಗಾಕನು ಗಳೆ ಹಾಕಿದ್ ಆಗಲ್ಲ. ಆಗಲ್ಲ ಹಸಿನೆಲ್ಲ ಇದ್ರೆ ಹಸಿನೆಲ್ಲ ಇರ್ತೈತೆ ಅಲ್ಲ ಏನು ಮಾಡ್ಲಿಕ್ಕಾಗಲ್ಲ ಮಾಡಕ್ಕಾಗಲ್ಲ ಹಂಗಾಗಿ ಕಳೆಗಳು ಜಾಸ್ತಿ ಆಗ್ತದೆ ಸರ್. ಈ ಮೃಗೇಶ್ವರ ಮಳೆಗೆ ಅಥವಾ ಮಿರ್ಗನ್ ಮಳೆಗೆ ಏನಾದ್ರೂ ಬೆಳೆಗೆ ಕೀಟಬಾಧೆ ಆ ತರದ ಏನೋ ಶುರು ಆಗ್ತಾವ ಅಥವಾ ಹುಳ ಈ ತರದ ಏನಾದ್ರು ಆಗ್ತದ? ಹುಳ ಬೀಳ್ತಿರ್ತೈತೆ ಸಸರು ಹುಳ ಅಂತ ಬೀಳ್ತಿರ್ತೈತೆ ಎಣ್ಣೆ ಹೊಡಿತೀವಿ. ಜಿನಿ ಜಿನಿ ಮಳೆಗೆ ಅವು ಹುಳ ಸ್ಟಾರ್ಟ್ ಆಕಾವು ಸಣ್ಣ ಹುಲ್ ಆಗಿರ್ತೈತೆ ಅಲ್ಲ ಹಸರು ಹುಳ ಬೀಳ್ತೈತೆ ಆ ಟೈಮು ಎಣ್ಣೆ ಹೊಡಿತೀವಿ. ಜೋಳದ ಸುಳಿಯಾಗ ನೀರ್ ನಿಂತಿರ್ತಿರ್ತಾವ ಜೋಳಕ್ಕನು ಹುಳ ಹಾಕತಿ ಎಣ್ಣೆ ಹೊಡಿತೀವಿ ನಾವು. ಈ ಜೋಳದ ಜೊತೆಗೆ ನೀವು ತೊಗರಿ ಮತ್ತೆ ಏನ್ ಬೆಳಿತೀರಿ? ಅವು ಜವರಿ ಅಲ್ಸಂಗ್ ಅಂತ ಇರ್ತಾವ ಸರ್. ಅವನ್ನ ಬೆರೆಸಿಂದಿರ್ತೀವಿ ಸರ್ ಅದ್ರಾಗ ತೊಗರಿನ ಜೋಳನ ಹಾಕ್ತಿವಿ ಸರ್. ಮೆಕ್ಕೆಜೋಳ ಈ ಮಳೆಗೆ ಬಿತ್ತಾರ ರೋಣಿಗೆ? ರೋಣಿಗೆ ಬಿತ್ತಲ್ಲ ಸರ್. ಅವು ಬಿತ್ತಾರ ಮುಂಕಟ್ಟಿದ್ದಾರ ನೀರ್ ಇದ್ದಾರ ಬಿತ್ತಾರ ಸರ್. ಇರು ವರ್ಬೆದ್ಲಿದ್ದಾರ ಬಿತ್ತಲ್ಲ ಸರ್. ಬಿತ್ತೋದಿಲ್ಲ ಮಿರ್ಗನ್ ಮಳೆ ಮತ್ತೆ ದೊಡ್ಡ ಮಳೆ ಆತಪ್ಪ ಅಲ್ಲಿದ್ದ ಸ್ಟಾರ್ಟ್ ಮಾಡ್ತಾರ ಸರ್. ಮಿರ್ಗನ್ ನಂತರ ಯಾವ್ದು ಮಳೆ? ಆರಿದ್ರ ಮಳೆ ಬರ್ತೈತೆ ಸರ್. ಆರಿದ್ರ ಆರಿದ್ರ ಏನದು ವಿಶೇಷ? ಅದ ಅದ್ರಿ ಮಳೆಗೆ ಏನು ಇವು ಮೆಕ್ಕೆಜೋಳ ಶೇಂಗಾ ಬಿತ್ತೈತಿ ಸರ್. ಅಲ್ಲಿದ್ದ ಶುರು ಆಗ್ತದೆ ಮೆಕ್ಕೆಜೋಳ ಶೇಂಗಾ ಮೆಕ್ಕೆಜೋಳ ಅವಲ್ಲಿದ್ದ ಬಿತ್ತೈತಿ ಸರ್. ಆರಿದ್ರ ಮಳೆಗೆ ಮತ್ತೆ ಬೇರೆ ಏನ್ ಬೆಳಿತೀರಿ? ಅದನ್ನ ಬಿತ್ತೈತಿ ಸರ್ ನಾವು. ಮತ್ತಿರ್ಗ ಹಿಂಗಿನ ಪುಷನ್ ಮಳೆ ಅವೆಲ್ಲ ಬರ್ತಾವಲ್ಲ ಅದಕ್ಕ ನವಣೆ ಬಿತ್ತೀವಿ ರಾಗಿ ನವಣಿ ಅವೆಲ್ಲ ಹಿಂಕಟ್ಗೆ ಹಿಂಕಟ್ ಬಿತ್ತ ಸರ್ ಉಳ್ಳಿ ಅವನ್ನೆಲ್ಲ ಹಿಂಕಟ್. ಈಗ ಆರಿದ್ರ ನಂತರದಲ್ಲಿ ಯಾವ್ದು ಮಳೆ ಶುರು ಆಗ್ತದೆ? ಪುಷನ್ ಮಳೆ ಸರ್. ಆರಿದ್ರ ಆದ್ಮೇಲೆ ಪುಷ್ಯ ಪುಷ್ಯಕ್ಕೆ ವಿಶೇಷ ಏನು? ಹೌದಲ್ಲ ಮತ್ತೆ ಶೇಂಗಾ ಬಿತ್ತೀವಿ ಸರ್, ಬಾಳೆ ಬೀಸಾಕವ್ರ ಪುಷ್ಯನ್ ಮಳೆ ಅವೆಲ್ಲ ಚೆನ್ನಾಗಕ್ಕ. ಕೆಲವು ಮಳೆಗಳು ರಾತ್ರಿ ಹಿಡಿತವೆ, ಕೆಲವು ಮಳೆಗಳು ಹಗಲು ಹಿಡಿತವೆ, ಯಾವ್ದು ಮಳೆ? ಇವು ರಾತ್ರಿ ಹಿಡಿಯೋದು ಮಗಿ ಮಳೆಲಿದ್ದಲ್ಲ ಅಷ್ಟೇ, ಬಿಸಿಲು ಹಗ್ಲಲ್ಲ ಬಿಸಿಲು ಕಾಯ್ತೈತಿ, ರಾತ್ರಿ ಮಳೆ ಹಾಕತ್ತೆ. ಮಗಿ ಮಳೆ, ಉಬ್ಬಿ ಉತ್ತರಿ ಮಳೆ ಇವೆಲ್ಲ ರಾತ್ರಿ ಮಳೆಗಳು. ರಾತ್ರಿ ಮಳೆಗಳ ಹಗ್ಲಲ್ಲ ಬಿಸಿಲು, ರಾತ್ರಿ ಮಳೆ ಸಂಜೆ ಹಾಕೊಳ್ಳಿ ಸ್ಟಾರ್ಟ್ ಮಾಡ್ತೈತಿ, ಹಗ್ಲಲ್ಲ ಬಿಸಿಲು ರಾತ್ರಿ ಮಳೆ. ಅದು ಯಾವ್ದ ಮಳೆಗೆ ಹುಳುಗಳು ಜಾಸ್ತಿ ಆಗ್ತವೆ ಅಂತ, ಯಾವ ಮಳೆ ಅದು? ಪುಷ್ಯನ್ ಮಳೆ ಅಲ್ಲಿದ್ದಾರೆ, ಕೊರೋಳ ಬೀಳ್ತದ ಸರ್ ಅವಾಗ, ಕೊರೋಳ ಕರೆ ಕೂದಿರ ಹುಳ ಬೀಳ್ತದು. ಈಗೇನ್ ಬಳಲ್ ಸಾವು ಹಸಿರು ಹುಳ ಜಾಸ್ತಿ ಅದಾವ ಇಲ್ಲಿ, ಅವಾಗ ಕೋರಿ ಹುಳ ಬೀಳ್ತಿತ್ತು, ಅವಾಗ ಎಣ್ಣೆ ಔಷಧ ಹಂಗಾರ ಹೊಡೆದ್ರ ಸಾಯ್ತಿದ್ವು. ಈ ಉಬ್ಬಿ ಮಳೆ ಲಕ್ಷಣ ಏನು? ಉಬ್ಬಿ ಮಳೆ ಬೇಸ್ ಸರ್ ಇದು ಆಜ್ಞೆ ಅಂದ್ರ ಅಲ್ಲ ರೈತರಿಗೆ ಏನ್ ಭವಿಷ್ಯದಲ್ಲಿ ಏನ ಒಳ್ಳೇದ ಅಥವಾ ಹೇಗೆ? ಉಬ್ಬಿ ಮಳೆ ಒಳ್ಳೇದ್ ಸರ್, ಕೆರೆ ಪರಿ ಒಟ್ಟು ದೊಡ್ಡ ಮಳೆ ಆಗಿ ಕೆರೆ ತುಂಬಿಕೊಂಡ್ರ ಪಂಪ್ ಶೆಟ್ಗಳು ನೀರ್ ಹಾಕವು, ಮುಂದಿರ ಪೀಕ್ ಚಲೋ ಬರ್ತಾವು, ಚೆನ್ನಾಗ ಸರ್. ಈ ಉಬ್ಬಿ ಮಳೆಯಲ್ಲಿ ರೈತರ ಕೆಲಸಗಳಿಗೆ ಅಡೆತಡೆ ಆಗ್ತದ? ಏನಿಲ್ಲ ಸರ್, ಅವೇನೋ ಜೋಳಗಳು ಅಂತ ಬರ್ತಿರ್ತಾವ, ಕೊಯ್ಯ ಕಟಾವ್ ಮಾಡಿರ್ತೀವಿ, ಅವು ಕೊಯ್ಯ ಒಣಕೆಂತೀವಿ ಮತ್ತೆ ಮುಚ್ಚಿಕೊಂಡ್ಬಿಡ್ತೀವಿ ನಾವು, ಪಾಟಾಕಿ ಪುಸ್ತೀವಿ, ಏನ್ ತೊಂದ್ರೆ ಏನಿಲ್ಲ. ಮಳೆಗೆ ನೋಡ್ಕೊಂಡು ರೈತರು ಹೊಂದಾಣಿಕೆ ಮಾಡ್ಕೊಂತ ಬಂದಿದ್ದೀವಿ ಸರ್. ಮತ್ತೆ ಈಗ ಅದು ಇರೋದ ಹಂಗೈತಲ್ಲ ಸರ್, ಈಗ ರೈತರದ ಈ ಉಬ್ಬಿ ಮಳೆ ನಂತರ ಉತ್ತರಿ, ಇದು ಉತ್ತರಿ ಉಬ್ಬಿ ಮಳೆ, ಅದಕ್ಕೂ ಉತ್ತರಿ ಮಳೆ ಬರ್ತದೆ. ಉತ್ತರಿ ಮಳೆ ಏನ್ ವಿಶೇಷ? ಅದು ಉತ್ತರಿ ಮಳೆನು ಅದು ದೊಡ್ಡ ಮಳೆನ ಸರ್, ಅದು ಅದು ಇದ್ರ ಹಂಗೇನ ಆಗ್ಲಲ್ಲ ಬಿಸಿಲು ರಾತ್ರಿ ಮಳೆ ಅದು. ಅದು ಅವಾಗ ಹೇಳ್ತಿದ್ರು ಅಪ್ಪರ್ ಉತ್ತರಿ ಮಳೆಗೆ ಎತ್ತು ಮಳೆ ಬಿತ್ತ ಅಂತಂದ್ ಭಯಂಕರ ಬಿಸಿಲು, ಅದು ಬೇಸಿಗೆ ಬಿಸಿಲಿಗಿನ ಜೋರ್ ಇದು ಬಿಸಿಲು, ಭಯಂಕರ ಬಿಸಿಲು ಅಂತ. ಅವಾಗ ಬಿಸಿಲಿಗೆ ಬಾಯಾರಿ ಕೆಲವು ದನಗಳು ಸತ ಹೋಗಿದ್ವು ಅಂತ, ಹಂಗಾಗಿ ಬೇಸಿಗೆ ಬಿಸಿಲಿಗಿನ ಜಾಸ್ತಿ ಪವರ್ ಇರ್ತೈತಿ ಅದು. ಆ ನಂತರದಲ್ಲಿ ತ್ರಿಮಳೆ ನಂತರ ಹಸ್ತಚಿತ್ತಿ ಮಳೆ ಬರ್ತದೆ. ಹಸ್ತಚಿತ್ತಿ ಮಳೆ, ಈ ಹಸ್ತಚಿತ್ತಿ ಮಳೆ ವಿಶೇಷ ಏನು? ಅದು ತಿಂಗಳ ಅಂತಾರ ಸರ್, ಆಗ್ಲಿ ಹಸ್ತ ರಾತ್ರಿ ಚಿತ್ತ ಅಂತ, ಅದು ಅದ ಹದಿನೈದು ದಿವಸ ಅದ ಹದಿನೈದು ತಿಂಗಳು ತಿಂಗಳ ಮಳೆ ಅಂತಾರ. ಈಗ ತುಂಬಾ ಈಗ ಕೆಲವು ಭಾಗಗಳ ಮಳೆಗಳೇ ಅಪರೂಪ ಆಗ್ಬಿಟ್ಟಿದ್ದಾವೆ ಇವೆಲ್ಲ. ನಿಮ್ಗೆ ಈಗ ಹಸ್ತಚಿತ್ತಿ ಮಳೆಗಳು ಹಗಲು ರಾತ್ರಿ ಹೊಡಿತಿದ್ವು ಅಂತ ಹೇಳ್ತೀರ, ಅವೆಲ್ಲ ಆಗಿದ್ವ ಈಗ ನಿಮ್ ಭಾಗದಲ್ಲಿ? ಹಿಂದ ಕಾಲ ಆಗಿದ್ದು ಸರ್, ನಾವ್ ಸಣ್ಣ ಇರತಕ್ಕ ಆಗ್ಯಾವ ಸರ್, ನೆಲ ಎಲ್ಲ ಪಾಸ್ಗೊಂಡ್ ಹೋಗೋದ ಅವಾಗ ಸಣ್ಣ ಹುಡುಗರ ತಕ್ಕ, ಎಲ್ಲಿ ನೋಡಿದ್ರೆ ನೀರ್ ಹಿಂಗ ಸ್ವಲ್ಪ ಪುಸುಬ್ ಆಗಿದ್ರೆ ನೀರ್ ಇರೋ ಬರೋದು, ಈಗಿಲ್ಲ ಸರ್. ಈಗ ಸರ್ ಮ್ಯಾಗಿನ ಹೊಲಗಳು ತಳಗಂಗ ಬಸಿ ನೀರ್ ಹಂಗ ಬರ ಸರ್ ಅವಾಗ. ಈಗ ಆ ತರದ ವಾತಾವರಣ ಇದೆಯಾ? ಇಲ್ಲ ಸರ್, ಈಗ ಈಗ ಹೋಗ್ಬಿಟ್ಟಿದೆ ಮಳೆ ಪ್ರಮಾಣ. ಇಲ್ಲ ಸರ್, ಮಳೆ ಕಡಿಮೆ ಆಗಿದೆ. ಕಡಿಮೆ ಆಗಿದೆ ಸರ್, ಈಗ 400 ಅಡಿ 700 600 ಅಡಿ ಹಾಕ್ಸಿದ್ರೆ ನೀರ್ ಇಲ್ಲ ಸರ್ ಈ ಪಂಪ್ ಸೆಟ್. ಇಷ್ಟು ಮಳೆಗಳಲ್ಲಿ ಈಗ ನೀವು ನೋಡಿದ ಮಟ್ಟಿಗೆ ಒಂದೊಂದು ಕಾಲಘಟ್ಟಕ್ಕೆ ಒಂದೊಂದು ಮಳೆಯ ಪ್ರಮಾಣ ಹೆಚ್ಚು ಇರ್ತಿತ್ತು. ಈಗ ನೀವು ನಿಮಗೆ ನೆನಪಿರೋ ಮಟ್ಟಿಗೆ ಆ ಮಳೆ ಪ್ರಮಾಣಗಳು ಈಗಲೂ ಇದಾವ? ಇವಾಗ ನೋಡೇ ಇಲ್ಲ ಸರ್, ನಾವೀಗ 8 ವರ್ಷ ಸ್ಥಳ ನೋಡಿರೋ ಮಳೆ ಇಲ್ಲಿವರೆಗೆ ನೋಡಿಲ್ಲ ಸರ್. ನೋಡಿಲ್ಲ ನೋಡಿಲ್ಲ. ಈಗ ನಿಮ್ಮ ಅನುಭವದ ಪ್ರಕಾರ ಈ ಮಳೆಗಳು ಯಾಕೆ ಇಷ್ಟು ಕಡಿಮೆ ಆದವು? ನೀವು ರೈತರು, ನೀವ್ ಏನ್ ಆಲೋಚನೆ ಮಾಡಿದ್ರಿ? ನಮಗೆ ಸಹ ಒಂದ್ ಸ್ವಲ್ಪ ಮರ ಇದು ಮರಗಳು ಇದ್ನಪ್ಪ ಅಂದ್ರ ಗಾಳಿ ಮರ ಇದ್ನಪ್ಪ ಅಂದ್ರ ಮಾಡಿ ಎಲ್ಲಿದ್ರ ಅದ್ರ ಬಂದ್ ಇದು ಮಾಡ್ತೈತಿ. ಈಗ ಮರಗಳು ಕಡಿಯಕ್ ಐತಿ ಬಿಟ್ಟಾರ, ಅದ್ರ ಸರಿಲ್ದ ಏನಾರ ಮಳೆದೇವ್ ಜರಿತೇನ ಅನಿಸ್ತೈತಿ. ಹಿಂದೆ ನಾವು ಗಮನಿಸಿದ ಹಾಗೆ ಬದುಗಳಲ್ಲೆಲ್ಲ ಮರಗಳನ್ನ ಬೆಳೆಸ್ತಾ ಇದ್ರು, ಈಗ ಆ ಪ್ರಮಾಣ ಇದೆಯಾ ನಿಮ್ಮ ಕಡೆ ಎಲ್ಲ? ನಮ್ ಕಡೆ ಬಹಳ ಕಡಿ ಸರ್ ಮರಗಳು ಅಂದ್ರೆ ನಮ್ ತೋಟದಲ್ಲೇ ಜಾಸ್ತಿ ಇರೋದು. ನಿಮ್ ತೋಟದಲ್ಲಿ ಸರ್ ಎಲ್ಲ ಕಡ್ದು ಬಿಟ್ಟಾರ ಜನ, ಯಾವಾಗ ಬಯಲಿರೋ ನಮ್ಮ ಗಿಡಗಳು ಅಂದ್ರೆ ನಮ್ ತೋಟದಲ್ಲೇ ಜಾಸ್ತಿ. ಬೇಸಾಯ ಅಂದ್ರೆ ನಮ್ ರೈತರು ಕಡೆ ಕೆಲವು ಗಾದೆ ಮಾತುಗಳು ಹೇಳ್ತಾರೆ, ಬೇಸಾಯ ಮನೆ ಮಂದಿ ಎಲ್ಲ ಸಹಾಯ ಅಂತ. ಇದು ನಿಜ ಅಷ್ಟು ಕಷ್ಟಕರನ? ಹೌದ್ ಸರ್, ಒಂದ್ ಟೈಮ್ ಮಕ್ಕಳು ಕೂಡ ಶಾಲೆ ಹೋದ ಮಕ್ಕಳು ಕೂಡ ಕರ್ಕೊಂಡು ಹೋಗ್ತೀವಿ ಸರ್, ನಾವು ಟೈಮ್ ಬಿದ್ದಾಗ ಆಳ ಸಿಗಲ್ಲ ನಮ್ ಇದಕ್ಕ, ಹಂಗಾಗಿ ಮಕ್ಕಳು ಕೂಡ ಕರ್ಕೊಂಡು ಹೋಗ್ತೀವಿ. ಕಷ್ಟ ಬೀಳ್ಬೇಕು ಸರ್, ನಾವು ಕಷ್ಟ ಬಿದ್ನಪ್ಪ ಅಂದ್ರೆ ನಮಗೆ ಸಿಗತೈತಿ. ಈಗ ನಾವೆಲ್ಲ ಬರೀ ಆಳಿನ ಮೇಲೆ ಮಾಡಕಂದ್ರೆ ಆಳಿಗೆ ಅರ್ಧ ಆಕೈತಿ, ನಮಗೆ ಅರ್ಧ ಆಕೈತಿ, ನಾವ ಮನೆಯ ದುಡ್ಕೊಂಡ್ರೆ ನಮಗೆ ಸೇರ್ತೈತಿ ಅಲ್ಲ ಅನ್ನೋದೊಂದಿರ್ತೈತಿ. ಅದೇ ನಿಮ್ ಮಾತಿನರ್ಥ ಬೇಸಾಯ ಅಂದ್ರೆ ಮನೆ ಮಂದಿ ಎಲ್ಲ ಶ್ರಮ ಪಡ್ಬೇಕು ಸರ್. ಸಾಯ್ದು ಅಂದ್ರೆ ಇಲ್ಲಿ ಶ್ರಮ ಅಂತ ಅರ್ಥ, ಕಷ್ಟ ಪಡ್ಬೇಕು. ಕಷ್ಟ ಪಡ್ಬೇಕು ಸರ್. ಈಗಿನ ಮಕ್ಕಳು ನನ್ಗನ್ಸಿದ ಮಟ್ಟಿಗೆ ಕೃಷಿ ನೀವು ಮಾಡಿದಷ್ಟು ಶ್ರಮ ಮಕ್ಕಳ ಕೈಲಿ ಆಗಲ್ಲ ಸರ್, ನಾವು ಮಾಡಿದಷ್ಟು ಬರ್ತಾರ ಕಳೆವು ಅಂತ ಏನಾರ ಬೀಜ ಹಾಕವು ಬರ್ತಾರ, ನಮ್ಮಷ್ಟು ಕಷ್ಟ ಅವ್ರಿಗೆ ಬರಲ್ಲ, ಮಾಡಕ ಆಗಲ್ಲ. ಸಣ್ಣರಿದ್ದೆಲ್ಲ ದೋಸ್ಕೊಂತ ಬಂದಿರ್ತೀವಲ್ಲ, ತಡಕನಲ್ಲ ಅವ್ರ ಕೆಲ್ಸಕ್ಕೆ, ನಮ್ಮಂಗ ಅವ್ರಿಗೆ ಮಾಡಕಾಗಲ್ಲ. ಮತ್ ಕಲ್ಸ್ಬೇಕಲ್ವಾ? ಕಲ್ತ್ಕಂತಾರ ಸರ್, ಮಾಡ್ತಾರ ಅಂದ್ರ ನಮ್ಮಷ್ಟು ಚುರುಕ್ ಬರಲ್ಲ, ಮಾಡ್ತಾರ ಎಲ್ಲಾ ತರದಾಗ ಮಾಡ್ತಾರ, ಕಳೆವು ತೆಗಿತಾರ, ಬೀಜನ ಹಾಕಕ್ ಬರ್ತಿರ್ತಾರ, ಉಪ್ಪು ಹಾಕಕ್ ಬರ್ತಿರ್ತಾರ, ಅಂದ್ರೆ ಓದಿಸ್ಬೇಕಲ್ಲ ಮಕ್ಕಳು ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತೆ ಈ ಶ್ರಮ ಹೊಸ ತಲೆಮಾರಿಗೆ ನೀವು ಕಲಿಸ್ಲಿಲ್ವೋ ಅಥವಾ ಅವ್ರು ಕಲೀಲಿಲ್ವೋ, ಎಲ್ಲಿ ಇದು ಸಮಸ್ಯೆ ಇರೋದು? ಇಲ್ಲ ಸರ್, ಮಾಡ್ತಾರ ಸರ್, ಮತ್ತೆ ಅವರು ಶಾಲೆಗಳು ಒಂದಿರ್ತಾವಲ್ಲ ಸರ್, ಹಂಗಾಗಿ ಶಾಲೆ ಓದ್ತಾರ, ಏನೋ ಶಾಲೆ ರಜೆ ಇದ್ದಂಗೆ ಮಾತ್ರ ಕರ್ಕೊಂಡು ಹೋಗಿ ನಾವು ಮಕ್ಕಳನ್ನ, ಮತ್ತೆ ಆ ಕರ್ಕೊಂಡು ಮಾಡ್ಕೊಂತೀವಿ ನಾವು ಆ ಕರ್ಕೊಂಡು, ಮತ್ತೆ ಅವ್ರ ಶಾಲೆ ರಜೆ ಇದ್ದಂಗೆ ಮಾತ್ರ ಕರ್ಕೊಂಡು ಹೋಗಿ ನಾವು ಮಕ್ಕಳ,